ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೆಳಗರೆ ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಗ್ರಾಮಲಕ್ಷ್ಮಿ, ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ನಿವೃತ್ತ ಬ್ಯಾಂಕ್ ಅಧಿಕಾರಿ ಸುಹಾಸಿನಿ ಬಿಜಾಪುರ್ ಅವರೊಂದಿಗೆ ಮಾತು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣೇಕ್. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ದೇವಕ ದೇವಕ, ಬಂದೆ. ಯವ್ವ ಹಾಲು ತಗೋ, ಇವನ್ ಹಾಕ್. ಇವತ್ತು 1/2 ಲೀಟರ್ ಅದಾವ ಯವ್ವ. ಮತ್ತ ಯಾಕ ಒಂದಿನ 1 ಲೀಟರ್ ಕೊಡ್ತಿ, ಒಂದಿನ 1/2 ಲೀಟರ್ ಅಂತಿದಿ? ಯವ್ವ ನನಗ ಹೊಲ ಮನಿ ಮ್ಯಾಲಿ ದನಕರುಗಳು ನೋಡಾಕ ಆಗವಲ್ತವ ಯವ್ವ. ದೇವಕ್ಕ ನೋಡ್ಕೊಳಕ್ ಆಗವಲ್ತ ನನಗ. ಅಲ್ಲ ಹಂಗಂದ್ರೆ ಹಂಗ ಹೇಳ ನೀ ಸಾವಕ್ಕ. ನೀ ಮೊದ್ಲಕ್ ನಾ ಹೇಳಿದ್ದೆ ಅಂದ್ರ ನಾ ಬ್ಯಾರೆ ಕಡೆ ಹಾಲರೆ ತಗೋತಿದ್ದೆ. 1/2 ಲೀಟರ್ ಅಂದ್ರೆ ನಮ್ಮ ಮನ್ಯಾಗ ಹುಡುಗರು ಹಾಲು ಕುಡಿಬೇಕೇನ? ಚಾ ಏನ್ ಮಾಡ್ಲಿ, ಮೊಸರು ಏನ್ ಮಾಡ್ಲಿ? ಅಲ್ವೇ ಎಲ್ಲಾರಂಗ ಅಲ್ಲ ನಾನ. ಮತ್ತ ಹಾಲು ದಿವಸ 1 ಲೀಟರ್ ಕೊಡ್ತೀನಿ, ಇವತ್ತು 1/2 ಲೀಟರ್ ಕೊಟ್ಟೈತೆ ಅಂತ ಹೇಳಿ ಒಂದ್ ಸ್ವಲ್ಪ ನೀರ್ ಹಾಕಿ ನೀರನ್ ಹಾಲು ಕೊಡ್ತೀನಿ ಅಂತ ಹಂಗೇನಾರ ಮಾಡ್ತೀನಿ. ಹಂಗಿದ್ರ ನಾ ಯಾವಾಗ ಬಿಡಿಸಿರ್ತಿದ್ದೆ ಇದ್ದದ್ ಹೇಳಕತ್ತೀನಿ. ಈಗ ಏನಾಗೈತಿ, ನನಗ ಹೊಲದ ಕಡೆ ದಗದ್ ಜಾಸ್ತಿ ಆಗೈತಿವ. ಇವು ದನಕರು ಒಟ್ಟ ಅವ್ನ ನೋಡ್ಕೊಳಕ ಆಗವಲ್ತ ನನಗ. ಚಂದಾಗಿ ಅವ್ ಶಗಣಿ ಬಳಿಯವ್ರಿ ಇಲ್ಲ, ಎಲ್ಲಾನು ನಾನ ಮಾಡ್ಬೇಕ. ಇಲ್ಲಿ ಮಾಡಿ ಹೊಲಕ್ ಹೋಗ್ಬೇಕು. ಸ್ವಚ್ಛ ಇರ್ಲಾರ್ದಕ್ಕ ಅವಕ್ಕೇನೇನೋ ಒಂದ್ 2 ಮಣ್ಣ ಅಂತೂ ಮಲ್ಕೊಂಡ್ ಬಿಟ್ಟವು. ಹಾಲ ಕೊಡವಲ್ಲು ದವಾಖಾನಿ ಕರ್ಕೊಂಡು ಹೋಗ್ಬೇಕಂದ್ರ ಈ ನನ್ನ ಹಿರಿಯ ಅಲ್ಲೇ ಇಲ್ಲಿ ಅಡ್ಡಾಡ್ಕೊತ ಕುಂದಿರ್ತಾನವ ಯವ್ವ. ನಾ ಏನ್ ಮಾಡ್ಲಿ, ಒಬ್ಬೇಕು ನೀ ಎತ್ತ ಕಡೆ ಅಂತ ಮಾಡ್ಲಿವೆ. ಅಲ್ಲ ಸವಕ್ಕ, ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು ನಾನೇ ಮಾಡ್ಬೇಕು ಅಂತ ಯಾಕೆ ಇಟ್ಕೊಂಡಿ ಹೇಳ? ಒಬ್ರು ಯಾರ್ರೇ ಒಳ್ಳೆಯವರು ನಂಬಿಕಸ್ತ ಮಂದಿ ಇರ್ತಾರ, ಅವಕ್ಕೂ ಕೆಲ್ಸ ಬೇಕಾಗಿರ್ತದ ಅಂತ ಅವನ್ ತಂದು. ಈಗೇನ ಹಾಲಿಂಡು ಮಷಿನ್ ಬಂದಾವಂತ ಗೊತ್ತೈತಿಲ್ಲ ನಿಂಗ? ಬಂದಾವಂತವ ಯವ್ವ. ಆದ್ರ ನೀ ಹಿಂಗ ಅಂತಿದಿ ಮಂದಿನ ಇಟ್ಕೋಬೇಕಂತ ಹೇಳಿ. ಇವು ಪ್ರಾಣಿ ಅಂದ್ರ ನಮ್ ಮನಿ ಮಕ್ಳಿದ್ದಂಗ ನಾವು. ಒಂಚೂರು ಬೆನ್ನ ಮೇಲೆ ಕೈಯಾಡಿಸಿ ಮುಂಜಾನೆ ಎದ್ದ ಅದಕ್ಕೊಂಚೂರು ಮೇವು ಹಾಕಿದ್ನಿ ಅಂದ್ರೆ ಎಷ್ಟು ಖುಷಿಯಿಂದ ಇರ್ತಾವ. ಹಂಗ ನಮ್ಮ ಹಂಗ ಮಂದಿ ಮಾಡ್ತಾರನ ಹೇಳಿನ. ಅಲ್ಲ ಒಂದ್ ಕೆಲ್ಸ ಮಾಡ, ಹೊಲದ ತಗದ ಯಾರಿಗಾರೆ ಹಚ್ಚ ಸ್ವಲ್ಪ ಪ್ರಾಣಿಗಳನ್ನ ನೀನ ನೋಡ್ಕೋ. ಹಂಗ ಮಾಡ್ಬೇಕು. ಈಗ ಮೊನ್ನೆ 12 ಇದ್ವ, ಈಗ ಮೊನ್ನೆ ಒಂದಿಷ್ಟು ಕರ ಹಾಕಿದ್ವು, ಆ ಒಂದೆರಡು ಅಂತೇಳಿ ಈಗ ಒಟ್ಟು 26-27 ದನ ಆಗ್ಯಾವು. ನನಗ ನೋಡ್ಕೊಳಕ್ ಆಗಲ್ತವ ಯವ್ವ. ಅಂದ್ರೂ ನೀ ಹೇಳಿದಂಗ ಒಬ್ರು ಮೊನ್ನೆ ಆ ಪಾರವ್ ಹೇಳಿ ಬಂದಿನಿ, ಒಬ್ಬ ಯಾರನ್ನ ಹುಡುಗನ ಕಳಿಸವ ಅಂತ ಹೇಳಿ ಅಂದ್ರು. ಕೆಲವೊಂದ್ ನನ್ ಗುರ್ತಾಗುದಿಲ್ವೇ ಈ ಸಾಲಿ ಕಲಿಲಾರದಕ್ಕ, ಅವು ಮಷಿನ್ ಅಂತಿದಿ ಇದು ಅಂತಿದಿ. ನನಗ ಹೆಂಗ ಸಾವಕ್ಕ, ನೀನ ತಪ್ಪದ ಕೆಲವು ವಿಷಯಗಳನ್ನ ನನ್ ಕಡೆ ತಿಳ್ಕೋಬೇಕ. ನಮ್ ಗೆಳತ್ಯಾರ ಬಳಗ ಬಹಳ ದೊಡ್ಡದೈತ. ಹೌದವ್ವ, ಎಲ್ಲೆಲ್ಲಿಂದ ಕರ್ಕೊಂಡ್ ಬಂದಿರ್ತೀನ ನೀನು? ಮತ್ತ ಒಬ್ಬೊಬ್ರು ಒಂದೊಂದ್ ರೀತಿ ಉದ್ಯೋಗಗಳನ್ನ ಮಾಡ್ತಿರ್ತಾರ. ಮತ್ತ ಸಾವಕ್ಕ ನೀ ನೋಡ, ಈಟ್ ವಯಸ್ಸಿನಾಗನ ಯವ್ವ ನಂಗೆ ಆಗಂಗಿಲ್ಲ ಆಗಂಗಿಲ್ಲ ಅಂತಿ. ಈ ನಮ್ ಗೆಳತಿ ಅಕ್ಕಿನ ಹೆಸರು ಸುಹಾಸಿನಿ ಅಂತೇಳಿ. ಆ ಗೆಳತಿ ನೋಡು ಬ್ಯಾಂಕ್ನಾಗ ದೊಡ್ಡ ಆಫೀಸರ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಈಗ ಈ ಹೈನುಗಾರಿಕೆ ಮಾಡ್ಲಿಕ್ಕತ್ತಾರ. ಬ್ಯಾಂಕ್ನಾಗ ದೊಡ್ಡ ಆಫೀಸರ್ ಆಗಿ ಹೈನುಗಾರಿಕೆ ಅಂದ್ರೆ ಈಗ ಮತ್ತೆ ಎಲ್ಲರೂ ಹಳ್ಳಿ ನಮ್ಮ ಮೊದ್ಲಿನ ಹಳೆ ಮಂದಿ ಇದ್ರಲ್ಲ ಹಂಗ ಮಾಡಕತ್ತಾರ ನೋಡ್ಬೇ. ನೋಡು ಜೀವನ ಪ್ರೀತಿ ಉತ್ಸಾಹ ನಾ ಏನೋ ಮಾಡ್ಬೇಕು ಅಂತ ಅಂದ್ರ ಮನುಷ್ಯಾಗ ವಯಸ್ಸು ಕಂಡ ಬರುವುದಿಲ್ಲ. ಅಯ್ಯ ಅವ್ರ ಮನೆಗಾರ ಕರ್ಕೊಂಡು ಹೋಗ್ಬೇ, ಒಂಚೂರು ಕೇಳ್ತೀನಿ. ನಡಿ ಮತ್ತ ಹೋಗಿ ಬಿಡೋಣ ಸುಹಾಸಿನಿ ಮನೆಗೆ. ಗ್ರಾಮಲಕ್ಷ್ಮಿ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ ಹೆಸರ ಸೂಚಿಸುವಂಗ ಗ್ರಾಮಲಕ್ಷ್ಮಿ ಅಂದ್ರ ಒಬ್ಬ ಮಹಿಳೆ ಕೃಷಿ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ರೀತಿಯ ಜನೋಪಯೋಗಿ ಕಾರ್ಯಗಳನ್ನು ಮಾಡ್ತಾ ಕೃಷಿಯಲ್ಲಿ ಕೂಡ ಅವಳು ಒಂದು ಉನ್ನತಿಯನ್ನ ಸಾಧಿಸ್ತಾ ಇರುವಂತ ಹಲವಾರು ಮಹಿಳೆಯರನ್ನ ನಾವು ಈ ನಮ್ಮ ಕಾರ್ಯಕ್ರಮದೊಳಗ ಪರಿಚಯ ಮಾಡ್ತಾನೆ ಬಂದಿವಿ. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಭಾಗವಹಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸುಹಾಸಿನಿ ಉಮಾಕಾಂತ್ ಬಿಜಾಪುರ್ ಅವರು. ಸುಹಾಸಿನಿ ಅವರ ವಿಶೇಷತೆ ಏನು ಅಂದ್ರ ನಿವೃತ್ತಿಯ ನಂತರ ಕೃಷಿ ಕ್ಷೇತ್ರಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ವೃತ್ತಿಯಲ್ಲಿ ಇವರು ಬ್ಯಾಂಕ್ ಅಧಿಕಾರಿಯಾಗಿ 60 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯ ನಂತರ ಪ್ರವೃತ್ತಿಯಾಗಿ ಕೃಷಿಯನ್ನ ಆಯ್ದುಕೊಂಡಂತವರು ಸುಹಾಸಿನಿ ಬಿಜಾಪುರ್ ಅವರು. ನಮಸ್ಕಾರ ಸುಹಾಸಿನಿ ಅವರು. ನಮಸ್ಕಾರ ಮೇಡಮ್. ಈಗ ಸುಹಾಸಿನಿ ಅವರ, ಹೈನುಗಾರಿಕೆ ಬಹಳ ಪ್ರಸಿದ್ಧವಾದದ್ದು, ನಿಮ್ಮ ಕಡೆಗೆ ತರಾವರಿ ಆಕಳಗಳವ, ಸಾಕಷ್ಟು ಹೈನುಗಾರಿಕೆಯಲ್ಲಿ ನೀವು ಯಶಸ್ಸನ್ನ ಕಂಡೀರಿ. ಈ ಒಂದು ಹೈನುಗಾರಿಕೆಯ ಕ್ಷೇತ್ರವನ್ನ ನಿವೃತ್ತಿಯ ನಂತರ ನೀವು ಯಾಕೆ ಆರಿಸಿಕೊಂಡ್ರಿ, ಅಂದ್ರೆ ಹೈನುಗಾರಿಕೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ತಾವು ಒಬ್ಬ ಬ್ಯಾಂಕ್ ಅಧಿಕಾರಿಯಾಗಿ ನಿವೃತ್ತರಾಗಿರಿ. ಹೌದು ಮೇಡಮ್, ಈಗ ನಾವು ನಿವೃತ್ತಿ ಇನ್ನೇನಿನ್ನೊಂದು ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಇದೆ ಅಂತ ಹೇಳಿದಾಗ ಅನ್ಕೊಂಡಾಗ ನಾವು ಅನ್ಕೊಂಡ್ವಿ, ಈ ಹೇಗಿದ್ರು ನಾವು ವಾಪಸ್ ನಮ್ಮ ಪೂರ್ವಜರ ಒಂದು ಎರಡೂವರೆ ಎಕರೆ ಜಮೀನಿತ್ತು, ಇದನ್ನ ಮಾರೋದಕ್ಕೆ ನಮಗೆ ಯಾವುದು ಹಕ್ಕಿಲ್ಲ, ಇದನ್ನ ಇನ್ನೂ ಬೆಳವಣಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಬೆಳವಣಿಗೆ ಮಾಡೋದು ಹೇಗೆ ಮಾಡಬೇಕು ಅಂದ್ರೆ, ಅಲ್ಲಿ ಒಂದು ಅಲ್ಲಿ ಮನೆ ಕಟ್ಟಿದ್ರು ಅದು ಒಂದು ನಾವು ಕಮರ್ಷಿಯಲ್ ಅಲ್ಲಿ ಬೇಕಾದಷ್ಟು ನಾವು ದುಡ್ಡು ತಗೊಂಡು ಇದು ಮಾಡ್ಕೊಂಡು ಮಾಡ್ಬೋದಾಗಿತ್ತು. ಬಟ್ ನಮಗೆ ಹೇಗಿತ್ತು ಅಂತಂದ್ರೆ, ಅದರಲ್ಲಿ ನಾವು ಕೃಷಿ ಮಾಡೋಣ, ಕೃಷಿ ಮಾಡಬೇಕು, ಕೃಷಿ ಮಾಡಬೇಕಾದ್ರೆ ಅದ್ರ ಒಂದೆರಡು ಆಕಳನ್ನ ನಾವು ಇಟ್ಕೋಬೇಕು ಅಂದಿದ್ದು. ಅದಕ್ಕೋಸ್ಕರ ನಮಗೆ ಆಕಳು ಇಟ್ಕೋಬೇಕಾದ್ರೆ ಮೇನ್ ಅಂದ್ರೆ ನೀರು ಬೇಕು. ನಾಳೆ ಮತ್ತೆ ಅದು ಜಾಸ್ತಿ ಆದಾಗ ನೀರು ಬೇಕು, ಮೇವು ಬೇಕು, ಆಮೇಲೆ ಏನೇ ಗಿಡಗಳು ಬೆಳೆಸಿದ್ರು ಆ ಭೂಮಿಗೆ ನಾವೊಂದು ಬೇಲಿ ಹಾಕೋಬೇಕು. ಇದೆಲ್ಲ ವಿಚಾರಗಳು ನಮಗೆ ಒಂದೊಂದಾಗಿ ಒಂದೊಂದಾಗಿ, ಯಾಕೆಂದ್ರೆ ನಾವು ತುಂಬಾ ದೂರ ಇದ್ವಿ. ನನ್ನ ಇದೆಲ್ಲ ವೃತ್ತಿಯೆಲ್ಲ ಗುಜರಾತ್ನಲ್ಲಿ, ನಮ್ಮ ಮನೆಯವರು ಮತ್ತೆ ನಾನು ಇಬ್ರು ಅಂದ್ರೆ ನಾವು ಗುಜರಾತ್ನಲ್ಲೇನೆ ನಮ್ಮ ಸೇವೆಯನ್ನ ನಾವು ಸಲ್ಲಿಸಿರೋದು ಬ್ಯಾಂಕ್ನಲ್ಲಿ. ನಾನು ನಮ್ಮ ಮನೆಯವರು ಇಬ್ರು ಕೂಡ್ಕೊಂಡು ನಿವೃತ್ತಿ ಆದ್ಮೇಲೂ ನಾವು ತುಂಬಾ ನಾವು ಅಂದ್ರೆ ಇದೇ ತರ ನಾವು ಚಟುವಟಿಕೆಯಿಂದ ಕೆಲಸ ಮಾಡಬೇಕು, ಆ ಥರದ್ದೊಂದು ಬೇಕು ಅಂತ ನಾವು ಅಂದ್ಕೊಂಡು ಇದನ್ನ ಶುರು ಮಾಡಿದ್ವಿ. ಆ ಎರಡೂವರೆ ಜಮೀನ ಎಕರೆಯಲ್ಲಿ ಈಗೀಗ ಇದು ಫಸ್ಟ್ ಬೋರ್ವೆಲ್ ತೆಗೆಸಿದ್ವಿ, ಎರಡು ಬೋರ್ವೆಲ್ ತೆಗೆಸಿದ್ವಿ, ಆಮೇಲೆ ಶೆಡ್ ಕಟ್ಟಿಸಿದ್ವಿ. ಮೇನು ಹೈನುಗಾರಿಕೆಯಲ್ಲಿ ಅಂದ್ರೆ ಶೆಡ್, ಅದು ಪೂರ್ತಿ ನಾವು ವೈಜ್ಞಾನಿಕ ರೀತಿಯಲ್ಲೇನೆ ನಾವು ಅದನ್ನ ಶೆಡ್ನ ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ಅಗಲ ಇರಬೇಕು, ಇಷ್ಟು ಗಾಳಿ ಬೆಳಕು ಬರಬೇಕು, ಈ ಥರ ಮಾಡಿ ನಾವು ಅದನ್ನ ನಾವು ಶೆಡ್ ಎಲ್ಲ ತಯಾರು ಮಾಡಿದ್ವಿ. ಆಕಳುಗಳನ್ನು ತಗೊಂಡ್ಬಂದ್ವಿ, ತಗೊಂಡ್ಬಂದ್ಮೇಲೆ ಅವಕ್ಕೆ ಮತ್ತೆ ಮೇವು ಬೇಕು ಅಂತೇಳಿ ಅದೇ ಜಮೀನಿನಲ್ಲಿ ನಾವು ಮೇವನ್ನ, ಹಸಿರು ಮೇವನ್ನ ನಾವು ಬೆಳಿಲಿಕ್ಕೆ ಶುರು ಮಾಡಿದ್ವಿ. ಬೆಳಿಲಿಕ್ಕೆ ಶುರು ಮಾಡಿದಾಗ ಅದರಲ್ಲಿ ನಮ್ಗೆ ಅನ್ನಿಸ್ತು ಈ ಮೇವು ಇಷ್ಟು ಈ ಆಕಳುಗಳಿರೋದಕ್ಕೆ ಸಾಕಾಗುತ್ತೆ ಅಂತ. ಎರಡಿದ್ದು ನಾಲ್ಕಾಯ್ತು, ನಾಲ್ಕಿದ್ದು 12 ಆಯ್ತು, 16 ಆಯ್ತು, ಹೀಗೆ ವಿದಿನ್ 4 ಇಯರ್ಸ್ ಒಂದು 20-22 ಕೊಂಡ್ಕೊಂಡಿದ್ದಾದ್ರೆ ನಮ್ದು ಇದ್ರ ಜೊತೆಗೆ ನಮ್ದು ಆಗಿದ್ದು 80 ಆಕಳ ತನಕನು ನಾವು ಒಂದು 4 ವರ್ಷದ ಪೀರಿಯಡ್ ಅಲ್ಲಿ ಮಾಡಕ್ ಸಾಧ್ಯ ಆಯ್ತು. ಅಷ್ಟೊಂದು ಆಕಳುಗಳನ್ನ ನಾವು ಇಟ್ಕೊಂಡಾಗ ಈ ಹಸಿರು ಮೇವು ನಮಗೆ ಯಾವುದಕ್ಕೂ ಅಲ್ಲ. ಆ ಹಸಿರು ಮೇವನ್ನ ಇದ್ ಮಾಡ್ಬೇಕಾದ್ರೆ ನಾವೇನ್ ಮಾಡೋದು, ಇಲ್ಲಿ ಬೆಳೆಯೋದು ಬೇಡ, ನಾವು ಬೇರೆ ಕಡೆ ನಾವು ಬೆಳೆದು ಹಸಿರು ಮೇವು ಬೆಳೆದು ಆಕಳುಗಳಿಗೆ ನಾವು ತಗೊಂಡ್ಬಂದು ಹಾಕ್ತಿವಿ ಅಂತ ಹೇಳಿ, ಈ ಭೂಮಿ ಅವಾಗ ಸುಮ್ನೆ ಖಾಲಿ ಇರುತ್ತೆ. ಹಾಗಾಗಿ ನಾವು ಎಲ್ಲಾ ತರದ ವೃಕ್ಷಗಳನ್ನು, ಹೂವಿರ್ಲಿ ಹಣ್ಣಿರ್ಲಿ, ಆ ತರ ಶುರು ಮಾಡ್ಕೊಂಡ್ರಿ. ಈಗ ಎರಡು ಇದ್ದಂತ ಆಕಳಗಳು 80 ಅಂದಾಗ ಅದನ್ನ ಯಾವ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದೀರಿ? ನಿಭಾಯಿಸ್ತಾ ಇದೀವಿ ಅಂತಂದ್ರೆ ಇದಕ್ಕೆ ಮೇನ್ ಅಂದ್ರೆ ನಮಗೆ ಕೆಲಸ ಮಾಡೋ ಸಿಗಬೇಕು, ಹಾಲ್ ಕರಿಯೋದಕ್ ಬೇಕು, ಇದೆಲ್ಲ 365 ದಿವಸದ ಕೆಲಸ. ಆಮೇಲೆ ಟೈಮ್ ಟು ಟೈಮ್ ಮಾಡುವಂತ ಕೆಲಸ ಇದು. ನೀವು ಒಂದು ಅರ್ಧ ಗಂಟೆನೂ ನೀವು ಪೋಸ್ಟ್ಪೋನ್ ಮಾಡಕ್ ಆಗಲ್ಲ. ಹಾಲ್ ಹಿಂಡೋದು ನೀವು ಅದನ್ನೆಲ್ಲ ಎಲ್ಲಾನು ಪದ್ಧತಿ ಪ್ರಕಾರ ಹೊತ್ತು ಕರೆಕ್ಟ್ ಆಗಿ ಕರಿಬೇಕು. ಅದಕ್ಕೋಸ್ಕರ ನಾವು ಲೇಬರ್ಸ್ ನ ಇಟ್ಕೊಂಡ್ವಿ. ಆಮೇಲೆ ಅದಕ್ಕೆಲ್ಲ ನಮಗೆ ಮೆಷಿನ್ಗಳು ತಂದ್ವಿ, ಹಾಲ್ ಕರಿಯೋ ಮೆಷಿನ್ಸ್. ಆಮೇಲೆ ಆಕಳುಗಳಿಗೆ ಇದೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು ಅಂತ ಅದಕ್ಕೆ ತಾವೇ ತುರ್ಕೆ ಮಾಡ್ಕೊಳ್ಳೋ ಒಂಥರ ಅದು ಸಾಧನ. ಆಮೇಲೆ ಈ ತರ ಬೇರೆ ಬೇರೆ ಸಾಧನಗಳನ್ನೆಲ್ಲ ನಾವು ತಗೊಂಡ್ಬಂದು ಹೈನುಗಾರಿಕೆಗೆ ಬೇಕಾಗಿದ್ದು ನಾವು ಶುರು ಮಾಡಿದ್ವಿ. ಈಗ 80 ಆಕಳುಗಳು ಕರೆಯುವಂತ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಇರ್ತದೆ. ಈ ಹಾಲನ್ನ ಮಾರಾಟ ಮಾಡೋದು ಅದು ಒಂದು ದೊಡ್ಡ ಕೆಲಸನೇ. ಹೌದು. ಆ ನಿಟ್ಟಿನಲ್ಲಿ ಏನ್ ಯೋಚನೆ ಮಾಡ್ಕೊಂಡು? ಈಗ 80 ಆಕಳು ಇದೆ ಅಂದ್ರೆ ನಾವು ಹಾಗೆ ಅನ್ಕೋಬಾರ್ದು 80 ಹಾಲು ಕೊಡ್ತಾ ಇದೆ ಅಂತ. ಅದರಲ್ಲಿ ಅರ್ಧ ಕರುಗಳು ಇರುತ್ತೆ, ಯಾವುದು ಸಣ್ಣದಿರುತ್ತೆ, ಆಮೇಲೆ ಗರ್ಭ ಧಾರಣೆ ಮಾಡಿರುವಂತಹ ಹಸುಗಳಿಗೆ ನೀವು ಕರೀಲಿಕ್ಕೆ ಆಗೋದಿಲ್ಲ. ಈ ತರ ಎಲ್ಲ ಇರುತ್ತೆ, ಪ್ಯೂಬರ್ಟಿ ಲೆವೆಲ್ ಎಲ್ಲಾ ಲೆವೆಲ್ ಅಲ್ಲೂ ಇರುತ್ತೆ. ನೀವು ಅದರಲ್ಲಿ 50% ಹಾಲು ಕೊಡ್ತಿದೆ ಅಂತಂದ್ರು ಅದನ್ನೆಲ್ಲ ನಾವು ಹಾಲನ್ನ ಶೇಖರಣೆ ಮಾಡಿ ಅದೇ ಊರಿನಲ್ಲಿ ಒಂದು ಹಾಲಿನ ಕೇಂದ್ರ ಆಯ್ತು, ಈ KMF ನಾವು ಅಲ್ಲಿಗೆ ಹಾಕಿ. ಯಾವ ಊರದು? ಅದು ರಾಜೂರ್ ಅಂತ ಹೇಳಿ, ನಮ್ಮ ಜಮೀನು ಇದು ಇರೋದು ರಾಜೂರು ಗ್ರಾಮದಲ್ಲಿ, ಗಜೇಂದ್ರಗಡ ತಾಲೂಕು. ಹೌದು, ಅಲ್ಲಿಗೆ ಹಾಕ್ತಾ ಬಂದ್ರಿ. ಈಗ ಸುಹಾಸಿನಿ ಅವರ, ಈ ಒಂದು ಹೈನುಗಾರಿಕೆ ಇಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಬೆಳೆಸಬೇಕು ಅಂತ ಒಂದು ನಿಮ್ಗೆ ಕನಸಿದ್ದಾಗ ನೀವು ಇದಕ್ಕಂತ ಏನಾದರೂ ತರಬೇತಿ ಪಡೆದಿದ್ರಿ? ಹೌದು ಖಂಡಿತ ಮೇಡಮ್, ತರಬೇತಿ ಇಲ್ಲದೆ, ಯಾಕೆಂದ್ರೆ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಮ್ಮ ಮನೆಯವರು ಅಗ್ರಿಕಲ್ಚರ್ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ನೀವು ಅಂದ್ರೆ ಒಂದು ಡೀಟೇಲ್ಡ್ ಆಗಿ ನೀವು ಇದನ್ನ ಸ್ಟಡಿ ಮಾಡಲೇಬೇಕು. ಹಾಗಾಗಿ ನಾನು ಬ್ಯಾಂಗ್ಳೂರ್ NDRIಯಲ್ಲಿ ನ್ಯಾಷನಲ್ ಡೈರಿ ರಿಸರ್ಚ್ ಸೆಂಟರ್ ನಾನು ಅಲ್ಲಿ ತರಬೇತಿ ಪಡೆದೆ. ಅದು ಇಟ್ ವಾಸ್ ಫಾರ್ 1 ಮಂತ್, ಅಲ್ಲಿ ತರಬೇತಿ ಪಡೆದೆ. ಆಮೇಲೆ ಮತ್ತೆ KMF ಕೆಲವೊಂದು ತರಬೇತಿ ಶಿಬಿರಗಳನ್ನ ಮಾಡಿದ್ರು, ಅಲ್ಲಿ ಹೋಗಿದ್ದೆ. ಆಮೇಲೆ ಹೆಸರುಘಟ್ಟಕ್ಕೆ ಹೋಗಿದ್ದೆ, ಅದೂ 1 ತಿಂಗಳದ್ದು ಪ್ರೋಗ್ರಾಮು. ಅಲ್ಲೂ ಅಟೆಂಡ್ ಮಾಡಿದೆ. ಆಗ ನನಗೆ ಈ ಹೈನುಗಾರಿಕೆಯಲ್ಲಿ ಯಾವ ರೀತಿಯ ಇದು ಬೇಕು, ಐ ವಾಸ್ ನಾಟ್ ಅವೇರ್ ಆಫ್ ಇದನ್ನ ನಾನು ಅಂದ್ರೆ ಮಾಡ್ಲಿಕ್ಕೆ. ಈವನ್ ನಮ್ಮ ಮನೆಯವ್ರಿಗೂ, ನಮ್ಮ ಮನೆಯವ್ರಿಗೆ ಇಷ್ಟೊಂದು ಸಮಯದ ವ್ಯವಧಾನ ಇರಲಿಲ್ಲ. ನಾನು ತರಬೇತಿ ತಗೊಂಡು ಬಂದೆ. ಬಂದ ಮೇಲೆ ಈಗ ನಾನು ಒಂದು ಆಕಳು ಇವತ್ತು ಅದು ಈದಿದೆ, ಇದು ಮತ್ತೆ ನೆಕ್ಸ್ಟ್ ಎಷ್ಟು ದಿವಸಕ್ಕೆ ಅದು ಬರಬೇಕು, ಮತ್ತೆ ಹಾಲು ಈಯೋ ಥರ ಆಗಬೇಕು, ಅದಕ್ಕೆ ನಾವು ಇನ್ಸಿಮಿನೇಷನ್ ಮಾಡಬೇಕು, ಇದೆಲ್ಲ ಗ್ಯಾಪ್ ಇರುತ್ತಲ್ಲ, ಇದಕ್ಕೆಲ್ಲ ಒಂದು ಡೀಟೇಲ್ಡ್ ನಾವು ನೋಟ್ ಎಲ್ಲ ಪ್ರಿಪೇರ್ ಮಾಡೋದು, ಆಮೇಲೆ ಅದನ್ನು ಫಾಲೋ ಅಪ್ ಮಾಡೋದು ಎಲ್ಲದನ್ನು. ಹಾಲು ಯಾವುದೋ ಕಡಿಮೆ ಕೊಡ್ತು, ಜಾಸ್ತಿ ಕೊಡ್ತು ಅಂದರೆ ಯಾಕೆ ಕಡಿಮೆ ಕೊಡ್ತು, ಏನಾಗಿದೆ, ಏನು ಪ್ರಾಬ್ಲಮ್ಮು, ಮೇವಿನಲ್ಲಿ ಪ್ರಾಬ್ಲಮ್ಮ, ಇಲ್ಲ ಆಕಳಲ್ಲೇ ಏನಾದರೂ ಪ್ರಾಬ್ಲಮ್, ಇದೆಲ್ಲ ನಾವು ನೋಡೋಕ್ಕೆ ಸಾಧ್ಯ. ಈಗ ಸುಹಾಸಿನಿಯವರೇ, ಯಾವುದೇ ಪ್ರಾಣಿಗಳನ್ನಾಗಲಿ ಸಾಕಿ ಬಿಟ್ಟರೆ ಕೆಲಸ ಮುಗಿಯುವುದಿಲ್ಲ, ನಿರಂತರವಾಗಿ ಅವುಗಳನ್ನು ನಮ್ಮ ಒಡನಾಡಿಗಳಂಗೆ ನಾವು ಜೋಪಾನ ಮಾಡ್ಕೋಬೇಕು. ಈಗ ಆಕಳಗಳನ್ನು ನೀವು ಸಾಕೀರಿ, ಹೈನುಗಾರಿಕೆ ಶುರು ಮಾಡಿರಿ ಅಂದರೆ ಈ ಆಕಳುಗಳಿಗೂ ಕೂಡ ಸಾಕಷ್ಟು ರೋಗ ರುಜಿನಗಳು ಬರ್ತಿರ್ತವೆ, ಅದಕ್ಕಾಗಿನೇ ಇರುವಂಥ ಚುಚ್ಚುಮದ್ದು ವ್ಯಾಕ್ಸಿನೇಷನ್ಗಳು ಇರ್ತವೆ, ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಇದಕ್ಕೆ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀವಿ ಅಂದರೆ, ಆ ರಾಜೂರ್ ಹಳ್ಳಿ ಒಳಗೇನೆ ಒಬ್ಬರು ಡಾಕ್ಟರ್ ಎಲ್ಲ ಇದು ಇದನ್ನು ವ್ಯಾಕ್ಸಿನೇಷನ್ ಮಾಡೋದು, ಇಲ್ಲ ಇನ್ಸೆಮಿನೇಷನ್ ಮಾಡೋದು, ಈ ಥರದ್ದೆಲ್ಲ ಮಾಡೋರು ಅಂಥವ್ರು. ಒಂದು ಏನೋ ಒಂದು ಸಣ್ಣ ರೋಗ ಬಂತು, ಒಂದು ಜ್ವರನೇ ಬಂತು, ಅದಕ್ಕೆ ಮದ್ದು ಕೊಡೋರು ಇದ್ದಾರೆ. ಇದಲ್ಲದೇ KMF ವೆಟರ್ನರಿ ಡಾಕ್ಟರ್ಸ್ ಅವರೂ ಬಂದು, ಯಾಕಂದರೆ ನಮ್ದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಲು ಕೇಂದ್ರಕ್ಕೆ ಹಾಕ್ತಿರೋದ್ರಿಂದ ಅವ್ರಿಗೂ ಕಾಳಜಿ ಇರುತ್ತೆ. KMF ಅವರು ಬಂದು ಅವರ ಡಾಕ್ಟರ್ಸ್ ಎಲ್ಲ ಬಂದು ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡೋದು, ಏನು ಕೊಡೋದು, ಈವನ್ ಔಷಧಿಗಳನ್ನೆಲ್ಲ ಕೊಡೋದು ಎಲ್ಲ ಮಾಡ್ತಾರೆ. ಇದಲ್ಲದೇ ಮತ್ತೆ ಗಜೇಂದ್ರಗಡ ರೋಣ ಅಲ್ಲೆಲ್ಲ ಬೇರೆ ವೆಟರ್ನರಿ ಡಾಕ್ಟರ್ಸು ಇರ್ತಾರೆ, ನುರಿತ ಡಾಕ್ಟರ್ಸ್ ಅಂದ್ರೆ ಅವಶ್ಯಕತೆ ಬಿದ್ದಾಗ ಅವರನ್ನ ಕರೆಸ್ತೀರಿ. ಆಮೇಲೆ ಇದು ಒಂದು ಸರಿ ರೂಢಿ ಆದ್ಮೇಲೆ ಕೆಲವೊಂದು ಇದಕ್ಕೆ ನಾವೇನೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ, ಈಗ ಏನೋ ಒಂದು ನಾವು ಹೇಗೆ ಮನುಷ್ಯರು ಒಂದು ಜ್ವರ ಬಂತಂದ್ರೆ ಅದನ್ನ ತಗೋತೀವಿ, ಅದೇ ತರನೇನೆ ಅವಕ್ಕೂ ಏನೋ ಆಯ್ತು ಅಂದ್ರೆ ಇಲ್ಲ ಇದನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾವು ಕಂಡು ಹಿಡ್ಕೊಂಡ್ವಿ. ಬಟ್ ವ್ಯಾಕ್ಸಿನೇಷನ್ ಮಾಡಿಸೋದು ಸಮಯಕ್ಕೆ ಸರಿಯಾಗಿ, ಆಮೇಲೆ ವರ್ಷಕ್ಕೊಂದ್ಸಾರಿ, ಯಾಕಂದ್ರೆ ಅವಾಗ ಬಾಯಿ ಬೇನೆ ಬರುತ್ತೆ, ಅದೆಲ್ಲ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಮ್ಯಾಸ್ಟೈಟಿಸ್ ಬರುತ್ತೆ, ಏನಕ್ಕೆ ತುಂಬಾ ತರದ ರೋಗಗಳು ಬರುತ್ತೆ, ಅದಕ್ಕೆಲ್ಲ ನಾವು ವ್ಯಾಕ್ಸಿನೇಷನ್ಸ್ ಕರೆಕ್ಟ್ ಟೈಮಲ್ಲಿ ಮಾಡೋದು ಇಟ್ಕೊಂಡಿದ್ದೀವಿ. ಈಗ ಸುಹಾಸಿನಿಯವರ ಮೂಲ ಪ್ರಶ್ನೆ ನನಗಿಲ್ಲಿ ಅಂದ್ರೆ, ಅಷ್ಟೊಂದು ದೀರ್ಘ ವರ್ಷಗಳ ಕಾಲ ತಾವು ಬ್ಯಾಂಕ್ ಅಧಿಕಾರಿಯಾಗಿ ಗುಜರಾತ್ನಲ್ಲಿ ಸೇವೆ ಮಾಡಿ ಮತ್ತೆ ವಾಪಸ್ ಹುಟ್ಟೂರಿಗೆ ಬಂದು ಈ ಹೈನುಗಾರಿಕೆ ಮಾಡಬೇಕು ಅಂದರೆ, ನಿಮಗೇನು ಮುಂಚಿನಿಂದನೇ ಇದರಲ್ಲಿ ಆಸಕ್ತಿ ಇತ್ತ, ಹೇಗೆ ಇದೊಂದು ಹವ್ಯಾಸವಾಗಿ ಬೆಳೆಸ್ಕೊಂಡ್ರಿ? ನನಗೆ ಮೊದಲಿಂದನೂ ಇದು ಒಂದು ಸ್ವಲ್ಪ ಆಸಕ್ತಿ ಇತ್ತು, ಯಾಕೆಂದರೆ ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಿದ್ರು, ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಒಲ್ವಿತ್ತು. ನಾವು ಗದ್ದೆಗೆ ಹೋಗ್ತಾ ಇದ್ವಿ, ಸೊ ಅದೆಲ್ಲ ನನಗೆ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಇದ್ದಿತ್ತು. ಆಮೇಲೆ ನಾವು ಓದಿದ್ದು ಮಾಸ್ಟರ್ಸ್ ಮಾಡಿದ್ದು ಮಾಸ್ಟರ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಅದು ಇಟ್ ಈಸ್ ಮೋಸ್ಟ್ಲಿ ರಿಲೇಟೆಡ್ ಟು ಮಾರ್ಕೆಟಿಂಗ್ ಪಾರ್ಟು, ಆದ್ರೂ ಅಲ್ಲಿ ಕೃಷಿದೂ ಬರುತ್ತೆ. ಆಮೇಲೆ ನಾನು ಕೆಲಸ ಮಾಡಿದ್ದು ಗ್ರಾಮೀಣ ಬ್ಯಾಂಕ್ನಲ್ಲಿ, ಸೊ ನಾನಾಗ ನಾನು ಬ್ಯಾಂಕ್ ಅಧಿಕಾರಿಣಿ ಆಗಿರುವಾಗ ನಾನು ತುಂಬ ಹಳ್ಳಿಗಳಿಗೆಲ್ಲ ನಾನು ಹೋಗ್ತಾ ಇದ್ದೆ. ಇದೇ ಥರ ಹೈನುಗಾರಿಕೆ ಇರುವಂಥ ಕೃಷಿಕರ ಮನೆಗೂ ನಾವು ಹೋಗಿ ನಮ್ಮ ರಿಕವರಿ ಪಾರ್ಟ್ ಆಗಲಿ ಏನಾಗಲಿ ಅವಾಗೆಲ್ಲ ಹೋದಾಗೆಲ್ಲ ನನಗೆ ಅದು ಕುತೂಹಲ ಮೂಡಿಸ್ತಾ ಇತ್ತು. ಮತ್ತೆ ಗುಜರಾತ್ ಹೈನುಗಾರಿಕೆಗೆ ಸಾಕಷ್ಟು ಪ್ರಸಿದ್ಧವಾದಂತಹ ರಾಜ್ಯನೇ. ಹೌದು ಹೌದು, ಅದು ನನಗನ್ಸುತ್ತೆ ಒಂದೊಂದ್ಸರಿ ಅನ್ಸುತ್ತೆ ಅದು ಪ್ರೇರಣೆ ಕೊಟ್ಟಿದೆ ಅಂತ ಅನ್ಸುತ್ತೆ, ನಾವು ಈ ತರ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡ್ಕೊಂಡಿದ್ದೆ. ಈಗ ಸುಹಾಸಿನಿ ಅವರೇ, ಇಷ್ಟೊಂದು ಆಕಳುಗಳು ಇದು ಎಲ್ಲ ನೀವು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀರಿ ಅಂದ್ರೆ, ಇದು 24 ಗಂಟೆನೂ ಒಂದು ಬ್ಯುಸಿ ಶೆಡ್ಯೂಲೇ ನಿಮ್ದು, ಹೌದು, ಸಮಯವನ್ನು ಹೆಂಗೆ ಹೊಂದಿಸ್ಕೋತಾ ಇದ್ದೀರಿ? ನೋಡಿ ಮೇಡಮ್, ಇದು ಎಲ್ಲದಕ್ಕೂ ನಾವು ಒಂದು ಟೈಮ್ ಶೆಡ್ಯೂಲ್, ಈಗ ಬೆಳಗ್ಗೆ 4:30-4:00 ಏಳ್ಬೇಕು ಅಂತಂದ್ರೆ ಅವತ್ತು ಅವಾಗ ಏಳ್ಬೇಕು, ಆ ಹಾಲು ಕರಿಯೋರು ಅಲ್ಲಿ ಕರೀತಾ ಇದ್ದಾರಾ ಇಲ್ವಾ ಅಂತ ನಾವು ಸೂಪರ್ವೈಸ್ ಮಾಡಬೇಕು, ಆಮೇಲೆ ಹಾಲು ಎಷ್ಟು ಬಂತು, ಆ ಹಾಲು ಪೂರ್ತಿ ಕರೆದಿದ್ದಾರೋ ಇಲ್ವೋ, ಏನು ಉಳಿಸ್ಲಿಲ್ಲ, ಕೆಚ್ಚಲಲ್ಲಿ ಒಂದು ಹನಿನೂ ಉಳಿಸ್ಬಾರ್ದು, ಉಳಿಸಿದ್ರೆ ಮತ್ತೆ ಕೆಚ್ಚಲು ಬಾವು ಬರುತ್ತೆ, ಎಲ್ಲದನ್ನು ನಾವು ಸೂಪರ್ವೈಸ್ ಮಾಡಬೇಕು. ಇದು ಮಾಡ್ಲಿಕ್ಕೂ ನಾವು ಒಬ್ಬ ಸೂಪರ್ವೈಸರನ್ನು, ನಾವು ಅಲ್ಲೇ ಹಳ್ಳಿಯವನ್ನ ನಮ್ಮ ಕೃಷಿಕನ ಒಬ್ಬ ಮಗನ್ನೇ ಇಟ್ಟಿದ್ದೀವಿ, ಅವನು ಎಲ್ಲದನ್ನು ಮೇಲ್ವಿಚಾರಣೆ ಎಲ್ಲ ಮಾಡ್ತಾರೆ, ಅದ್ರ ಮೇಲ್ವಿಚಾರಣೆ ನಾವು ಖಂಡಿತ ನಾವು ಮಾಡಬೇಕಾಗುತ್ತೆ. ಆಮೇಲೆ ಈ ಟೈಮಲ್ಲಿ ಮಧ್ಯದ ಟೈಮಲ್ಲಿ ಅವು ಮಲ್ಕೊಳ್ಳೋ ಇದ್ರ ಟೈಮಲ್ಲಿ ಅವು ಸಗಣಿ ತೆಗೆಯೋದು ಅದೆಲ್ಲ ಮಾಡಿದಾರೋ ಇಲ್ವೋ, ಅವಕ್ಕೆ ಸರಿಯಾಗಿ ಸ್ನಾನ ಮಾಡಿಸಿದಾರೋ ಇಲ್ವೋ, ಎಲ್ಲದನ್ನು ನಾವು ನೋಡಬೇಕು, ನೋಡ್ತೀವಿ, ಅದನ್ನ ನೋಡ್ತಿದ್ದೀವಿ ಇದಿರೋದ್ರಿಂದ. ಹಾಗಾಗಿ ಒಂದು ಶೆಡ್ ತುಂಬಾ ಶುಚಿಯಾಗಿ ಇಟ್ಕೊಂಡಿರೋದು ಅನ್ನೋದು, ಆಮೇಲೆ ಮತ್ತೆ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಮಾಡಿ ಇರೋ ಒಂದು ಡೈರಿ ಫಾರ್ಮ್ ಅಂತಾನು ನಾವು ತಗೊಂಡಿದ್ವಿ. ಬಟ್ ಈಗೀಗ ನಾವು ಸ್ವಲ್ಪ ಆಕಳುಗಳನ್ನ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈ ಕೋವಿಡ್ ಬಂದಾಗಿಂದ ನಮಗೆ ಈ ಲೇಬರರ್ಸ್ ಪ್ರಾಬ್ಲಮ್ ತುಂಬಾ ಆಯ್ತು. ಹಾಗಾಗಿ ಆಮೇಲೆ ಇದಕ್ಕೆ ಮೊದ್ಲೂ ಅಷ್ಟೇನೆ, ಹಳ್ಳಿಗಳಲ್ಲಿ ಇದು ಒಂದು ದೊಡ್ಡ ಸಮಸ್ಯೆ. ಬರ್ತಾರೆ ಮತ್ತೆ ಮಾಡ್ತಾರೆ ಹೋಗ್ತಾರೆ, ಆಮೇಲೆ ಅವ್ರಿಗೆ ಈಗ ಏನು ಅವರ ಒಲವು ಬೇರೆ ಯಾವ್ದೋ ಕಡೆ ಹೋಗುತ್ತೆ, ಹೋಗ್ತಾರೆ ಬೇರೆ ನಾವು ಬೇರೆ ರಾಜ್ಯಗಳಿಂದಾನೇ ಕರೆಸಿರೋದು. ಮತ್ತೆ ಅವ್ರಿಗೆಲ್ಲ ಉಳಿಯೋದು ವ್ಯವಸ್ಥೆ, ಉಳಿಯೋ ವ್ಯವಸ್ಥೆ ನಾವು ಒಂದು ಲೇಬರ್ ಕ್ವಾರ್ಟರ್ಸ್ ಮಾಡಿದೀವಿ, ಅಲ್ಲಿ ಅವರು ಉಳ್ಕೋತಾರೆ, ಫ್ಯಾಮಿಲಿ ಜೊತೆಗೆ ಬರ್ತಾರೆ ಉಳ್ಕೋತಾರೆ, ಗಂಡ ಹೆಂಡತಿ ಬಂದ್ರೆ ಇಬ್ಬರನ್ನೂ ನಾವು ಅದರಲ್ಲಿ ತೊಡಗಿಸ್ಬಿಡ್ತೀವಿ. ಸೊ ನಮಗೆ ಒಂದು ಏನು ಖುಷಿ ಅಂದ್ರೆ ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಿದೀವಿ, ಅದು ಮುಖ್ಯ. ಆಮೇಲೆ ಇದು ಅವರೆಲ್ಲ ಅಲ್ಲೇ ಇರೋದ್ರಿಂದ ಏನೇ ಒಂದು ಆಕಳಿಗೆ ಪ್ರಾಬ್ಲಮ್ ಆದ್ರೆ, ಈಗ ಈ ಶೆಡ್ ಇದೆ ಇಲ್ಲಿ ನನ್ನ ಮನೆ ಇದೆ ಅಂತಂದ್ರೆ ಹತ್ತಿರದಲ್ಲಿ ಏನಾದ್ರೂ ತಕ್ಷಣ ಬರ್ತಾರೆ. ಯಾವ್ದೋ ಗರ್ಭಧಾರಣೆ ಆಯ್ತು, ಈಗ ಅದು ಇಯೋ ಟೈಮ್ ಬಂತು, ಆಗ್ಲೂ ಅಲ್ಲಿ ನೆರವಿದ್ದೇ ಇರುತ್ತೆ. ಈ ತರ ಒಂದು ಮೂರು ಫ್ಯಾಮಿಲಿ ನಾವು ಇಟ್ಕೊಂಡಿದೀವಿ. ಅಂದ್ರೆ ಮಧ್ಯೆ ಕೋಆರ್ಡಿನೇಷನ್ ಇರುತ್ತೆ. ಹೌದು, ನಾವಲ್ಲೇ ನಾವು ಇರೋದಕ್ಕೆ ಒಂದು ಮನೆ ಮಾಡ್ಕೊಂಡಿದ್ವಿ. ಸೊ ನಾವು ಅಲ್ಲಿ ಮೇಲ್ವಿಚಾರಣೆ ಮಾಡ್ತಾ ಇರ್ತೀವಿ. ಹೀಗೆಲ್ಲ ಇದು. ಈಗ ಈ ಹಸುಗಳು ಅಂದ ತಕ್ಷಣ ನಮ್ಮ ಮಧ್ಯೆ ಒಂದು ಭಾವನಾತ್ಮಕ ಸಂಬಂಧ ಬಂದ್ಬಿಟ್ಟಿರುತ್ತೆ. ಹೌದು, ಅವಕ್ಕೆ ಒಂದು ಹೆಸರಿಡದ ಕೂಗಿದ ತಕ್ಷಣ ಅವು ನಮ್ಮ ಕಡೆಯಿಂದ ಒಂದು ಅಪೇಕ್ಷೆ ಪಡ್ತವೆ, ನಾವು ಅವರನ್ನ ಪ್ರೀತಿ ಮಾಡಬೇಕು, ಮೈದೌಡಬೇಕು. ಇದೆಲ್ಲ ತಮಗೆ ಇದರ ಒಂದು ಅನುಭವ ಹೇಗಿದೆ? ಇದೆ ಮೇಡಮ್, ಯಾಕೆಂದ್ರೆ ಅವು ತುಂಬಾ ಮೊದ್ಲು ನಾವು ಇದು ಮಾಡಿದ್ರೆ, ಈಗ ಹಾಲು ಕರಿಯೋನೊಬ್ಬನ ಬಿಟ್ಟು ಬೇರೆಯವ್ರು ಯಾರು ಹೋದ್ರು ಅವಕ್ಕೆ ಸ್ವಲ್ಪ ಅಪರಿಚಿತರು ಅಂತ ತಕ್ಷಣ ಗೊತ್ತಾಗುತ್ತೆ. ತುಂಬಾ ಸೂಕ್ಷ್ಮ ಸಂವೇದನೆಗಳಿರುತ್ತೆ ಅವಕ್ಕೆ. ಆಮೇಲೆ ನಾವೊಂದು ಸ್ವಲ್ಪ ಪ್ರೀತಿ ತೋರಿಸಿ ಹತ್ರ ಹೋದಾಗ ಅವುಗಳು ಏನು ಒದಿಯೋದಿಲ್ಲ ಮಾಡೋದಿಲ್ಲ, ಆತರ ಆಕಳುಗಳಂತೂ ಇಲ್ವೇ ಇಲ್ಲ. ಯಾವುದೋ ತುಂಬಾ ಅದು ತುಂಬಾ ಅಪರೂಪ ಆ ಥರ ಇರೋದು. ನಾವು ಎಲ್ಲದಕ್ಕೂ ಒಂದೊಂದು ಆಕಳಿಗೂ ಹೆಸರುಗಳನ್ನ ಇಟ್ಟಿದೀವಿ, ಅದನ್ನೆಲ್ಲ ಬುಕ್ಸ್ ಮೇಂಟೈನ್ ಮಾಡಿದೀವಿ. ಲಕ್ಷ್ಮಿ, ಗೌರಿ, ಕಾವೇರಿ, ಯಮುನಾ, ಎಲ್ಲಾ ನದಿಗಳ ಹೆಸರಂತೂ ಪೂರ್ತಿ ಬಂದ್ಬಿಟ್ಟಿದೆ. ಒಂದೊಂದ್ಸರಿ ಖಾಲಿ ಆದಾಗ ಏನಿಡ್ಬೇಕು ಅಂತನೋ ಒಂದು ಸಮಸ್ಯೆನೋ ಆತರ ಆಗುತ್ತೆ. ಬಟ್ ಈಗ ನಾವು ಅದನ್ನ ಕಡಿಮೆ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ಈಗ ನಿಯರ್ಲಿ ಒಂದು 52 ಹಸುಗಳು ಇದೆ. ಮತ್ತೆ ಈಗ ಖರೀದಿ ಮಾಡ್ಬೇಕಂತ, ಯಾಕಂದ್ರೆ ಕೋವಿಡ್ ಎಲ್ಲ ಒಂದು ಸ್ಟ್ಯಾಂಡ್ ಸ್ಟಿಲ್ ಬಂದಿದೆ. ಆಮೇಲೆ ನಾವು ಈ ಯಾರು ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಸ್ವಲ್ಪ ಸ್ಥಿತವಾಗಿದ್ದಾರೆ. ನಾವು ಅವ್ರಿಗೆ ಎಷ್ಟು ಸವಲತ್ತು ಕೊಡ್ತೀವಿ ಅಷ್ಟು ಅವರು ನಮ್ಮ ಜೊತೆ ಇರ್ತಾರೆ. ಖಂಡಿತ. ಈಗ ಸುಹಾಸಿನಿ ಅವರ, ಈ ತರದ ಒಂದು ಕಾರ್ಯವನ್ನ ತಾವು ಕೈಗೊಂಡಿದ್ದೀರಿ ನಿವೃತ್ತಿಯ ನಂತರ, ನಮ್ಮ ಹಲವಾರು ಮಹಿಳೆಯರು ಖಾಲಿ ಇರ್ತಾರ ಮನೆಯೊಳಗ, ಏನು ಮಾಡ್ಬೇಕು ಅಂತಿರುದಿಲ್ಲ. ಅಂದ್ರೆ ಮಹಿಳೆಗೆ ಒಂದು 45-50 ವರ್ಷದವರೆಗೆ ಒಂದು ಬದುಕಿನ ಜಂಜಾಟ ಇರ್ತದ, ಮಕ್ಕಳನ್ನ ಸೆಟ್ಲ್ ಮಾಡ್ಬೇಕು ಏನೋ ಮಾಡ್ಬೇಕು ಅಂತ. ನಂತರದ ದಿನದೊಳಗ ಅವರು ಫ್ರೀ ಇರ್ತಾರೆ. ಅಂತ ಮಹಿಳೆಯರನ್ನ ಸೇರಿಸಿ ತಾವೇನಾದ್ರೂ ತರಬೇತಿ ಈ ತರ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಈ ನಿಟ್ಟಿನಲ್ಲಿ ಕೊಡ್ಬೇಕು ಅಂತ? ಇಲ್ಲ, ಅದನ್ನೆಲ್ಲ ನಾವಿನ್ನು ಮಾಡಕ್ಕೆ, ಯಾಕಂದ್ರೆ ನಮ್ಮ ಗೋಜಿಲುಗಳು ಮತ್ತೆ ಆಮೇಲೆ ಇದನ್ನ ಸೆಟ್ ಮಾಡೋದು, ಅಡ್ಜಸ್ಟ್ ಮಾಡೋದು, ಜನರನ್ನ ಸೇರಿಸೋದು, ಇದೆಲ್ಲದಲ್ಲೇ ನಮ್ದು ತುಂಬಾ ಟೈಮು ಇದಾಗಿದೆ. ಬಟ್ ನಾವು ಒಂದು ನನಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ, ನಾವು ಮಾಡಿರೋದನ್ನ ನೋಡಿ ಅಕ್ಕಪಕ್ಕದವರು ಅದೇ ಗ್ರಾಮದವರು ಈ ಎಲ್ಲ ಆಕಳುಗಳನ್ನ ಸಾಕ್ತಾ ಇದ್ದಾರೆ ಅಂದ್ರೆ ನಾವು ಯಾಕೆ ಅದನ್ನ ತೊಡಗಿಸ್ಕೋಬಾರ್ದು ಅಂತ ತುಂಬಾ ಜನಕ್ಕೆ ನಾವು ಪ್ರೇರಣೆ ಆಗಿದೀವಿ. ಸುತ್ತಮುತ್ತಲು ಒಂದು ಅಟ್ಲೀಸ್ಟ್ ಒಂದು 5 ಜನನಾದ್ರೂ ಒಂದು ಶಿವರೂನಲ್ಲಿ 4 ಹಸುಗಳು, ಆಮೇಲೆ ಅದು ಜಾಸ್ತಿ ಆಗಿರೋದು, 20-20 ಇರೋದು, ಈ ತರ ಎಲ್ಲ ಇದೆ. ಅಂದ್ರೆ ನೀವು ಒಂದು ಅವ್ರಿಗೆ ಮಾದರಿಯಾಗಿದ್ದೀವಿ. ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಹೇಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ಇಷ್ಟೆಲ್ಲ ಯಾಕೆ ಮಾಡ್ತಾರೆ, ಮೆಷಿನ್ ಇದೆ, ಅದೆಲ್ಲ ಅವ್ರಿಗೆ ಒಂಥರ ಹೊಸದಿದಾಗಿ ಮಾಡಕ್ಕೂ ಅವರು ಆ ತರದ ಒಂದು ಸಲಹೆ ಸೂಚನೆಗಳನ್ನ ನಿಮ್ಮ ಹತ್ರ ಕೇಳ್ಕೊಂಡು ಬಂದಾಗ ನೀವು ಅವ್ರಿಗೆ ಲಭ್ಯ ಮಾಡಿಕೊಟ್ಟಿದ್ದೀರಿ? ಖಂಡಿತ, ನಾವು ಮಾಡ್ಕೊಟ್ಟಿದೀವಿ. ನಮ್ಮ ಮನೆಯವರು ಈಕ್ವಲಿ ನಾನು ಎಷ್ಟು ಇದು ಮಾಡ್ತೀನೋ ಮುಖ್ಯ ಪ್ರೇರಣೆ ಅಂದ್ರೆ ಅವರೇನೆ. ಅವರು ತುಂಬಾ ಗ್ರಾಮದವರಲ್ಲೇ ಒಬ್ಬರಾಗಿ ಎಲ್ಲ ಯಾರು ಬಂದ್ರು ನಾವು ಸಲಹೆಗಳು ಇವನ್ ನೋಡೋದು ಎಲ್ಲ ನಾವು ಅದನ್ನ ಕಲ್ಪಿಸ್ಕೊಡ್ತೀವಿ ನಾವು. ಸುಹಾಸಿನಿ ಅವರ, ತಮ್ಮ ಹಸುಗಳಿಗೆ ನೀವು ಅತ್ಯಂತ ಪೋಷಕಾಂಶ ಭರಿತ ಆಹಾರವನ್ನ ನೀಡ್ತಾ ಇದ್ದೀರಿ, ನಿಮ್ಮ ಒಂದು ಜಮೀನಿನಲ್ಲಿ ಬೆಳೆದಂತ ಮೇವನ್ನ ನೀಡ್ತಾ ಇದ್ದೀರಿ, ಅದರ ಜೊತೆಗೆ ಈ ಹೈಡ್ರೋಪೋನಿಕ್ಸ್ ಅನ್ನುವಂತ ಒಂದು, ಏನಿದು ಹೈಡ್ರೋಪೋನಿಕ್ಸ್ ಅಂದ್ರೆ? ಹೈಡ್ರೋಪೋನಿಕ್ಸ್ ಅಂದ್ರೆ ಮೇಡಮ್, ನೀವು ಅದಕ್ಕೆ ಒಂದು ಕನ್ಸ್ಟ್ರಕ್ಷನ್ ಮಾಡಕ್ಕೆ ಒಂದು ಟ್ರೇಗಳು ಇದು ಎಲ್ಲ ಇರುತ್ತೆ, ಅದು ಒಂದು ಸಪ್ಲೈ ಮಾಡೋರು ಎಲ್ಲರೂ ಇರ್ತಾರೆ. ಆಮೇಲೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ನೀರು ಪರ್ಟಿಕ್ಯುಲರ್ ಇಂಟರ್ವೆಲ್ ಅಲ್ಲಿ ಬೀಳ್ತಾ ಇರುತ್ತೆ. ಅದೆಲ್ಲ ನಾವು ಫಸ್ಟ್ ಸಿಸ್ಟಮ್ ಮಾಡ್ಕೋಬೇಕು. ಆಮೇಲೆ ಅದರಲ್ಲಿ ಒಂದು ಸುಮಾರು ಟ್ರೇಗಳೆಲ್ಲ ಇರುತ್ತೆ. ಈಗ ನಾವು ಹೇಗೆ ಮೊಳಕೆ ಕಾಳುಗಳು ಎಲ್ಲ ಬರ್ಸ್ತೀವಲ್ಲ, ಅದೇ ತರ ನೀವು ಈಗ ಮುಸ್ಕಿನ ಜೋಳ ನೆನೆ ಹಾಕ್ತೀರಿ, ಎರಡನೇ ದಿವಸಕ್ಕೆ ಅದನ್ನ ನೀರೆಲ್ಲ ಬಸ್ತು ಬಿಡ್ತೀರಿ, ಆಮೇಲೆ ಬಸ್ತು ಎಲ್ಲಾ ಟ್ರೇಗಳಿಗೂ ನೀವು ಮುಸ್ಕಿನ ಜೋಳ ಹಾಕ್ತೀರಿ, ಮೂರನೇ ದಿವಸಕ್ಕೆ ಅದು ಮೊಳಕೆ ಬರುತ್ತೆ, ನಾಲ್ಕನೇ ದಿವಸಕ್ಕೆ ಗಿಡ ಆಗುತ್ತೆ, ಆಮೇಲೆ ಅದು ಇನ್ನೊಂದು ಸ್ವಲ್ಪ ಐದನೇ ದಿವಸಕ್ಕೆ ಮತ್ತೊಂದು ಸ್ವಲ್ಪ ಇದಾಗುತ್ತೆ. ಇದೇ ಥರ ನೀವು ಎವ್ರಿಡೇ ಒಂದು ವಾರದಲ್ಲಿ ನಿಮಗೆ ಒಂದು ಕರೆಕ್ಟ್ ಒಂದು ಹೈಟಿಂದು ಒಂದು ನಿಮಗೆ ಗಿಡ ಸಿಗುತ್ತೆ ಮುಸ್ಕಿನ ಜೋಳದ್ದು. ಅದನ್ನು ನಾವು ಪೂರ್ತಿ ಬೆಳಗ್ಗೆ ಬಿಡಲ್ಲ, ಇಷ್ಟ ಆದ ತಕ್ಷಣ ಆ ಟ್ರೇ ತಗೊಂಡು ನಾವು ಆಕಳುಗಳಿಗೆ ಅದನ್ನು ತಿನ್ನಿಸ್ತೀವಿ. ಇದು ಒಂದು 18 ಟ್ರೇಗಳು ಈಗ ಸದ್ಯಕ್ಕೆ ನಮ್ಮ ಇದರಲ್ಲಿ ಬರ್ತಾ ಇದೆ. ನಾವು ಅದನ್ನು 18 ಆಕಳುಗಳಿಗೆ ಬೆಳಗ್ಗೆ ಸಂಜೆ ನಾವು ತಿನ್ನಿಸ್ಬೋದು. ಈಗ ಇವತ್ತು ಒಂದು ಟ್ರೇ ಖಾಲಿಯಾಗಿದ್ರೆ ಎಗೈನ್ ಹಿಂದಿನ ದಿವಸ ನೆನೆ ಹಾಕಿರ್ತೀವಿ. ಈ 8 ದಿವಸ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಎವ್ರಿಡೇ ನಿಮಗೆ ಇಷ್ಟಿಷ್ಟೆತ್ತರದ್ದು ಗಿಡಗಳು ಸಿಗ್ತಾನೇ ಇರುತ್ತೆ. ಇದು ಒಂದು ರೊಟೇಷನ್. ಇದು ಆಕಳಿಗೆ ತಿನ್ನಿಸೋದ್ರಿಂದ ಆಕಳಿಗೆ ಇನ್ನಷ್ಟು ಪೋಷಕಾಂಶ ಭರಿತ ಆಹಾರ ಸಿಗ್ತದೆ. ಹೌದು, ಡೆಫಿನೆಟ್ ಆಗಿ, ಯಾಕೆಂದ್ರೆ ಅದು ತುಂಬಾ ಪೋಷಕಾಂಶ ತುಂಬಿರುತ್ತೆ ಅದರಲ್ಲಿ. ಆಮೇಲೆ ಅದನ್ನ ತಗೊಂಡೋಗುವಾಗ ನೀವು ನೋಡ್ಬೇಕು ಅವುಗಳು ಹೇಗೆ ಓಡ್ ಬರುತ್ತವೆ ಅಂತಂದ್ರೆ, ಎಲ್ಲಾ ಹಸುಗಳು ನಾವು ತಿನ್ಬೇಕು ಅನ್ನೋ ತರ ಓಡ್ ಬರುತ್ತವೆ. ಅಷ್ಟು ಅವಕ್ಕೆ ಇಷ್ಟ ಆಯ್ತು. ಅಂದ್ರೆ ಇದು ಎಲ್ಲಾ ಹಸುಗಳಿಗೂ ನೀವು ಮುಟ್ಟಿಸ್ತೀರಿ. ಇದರಲ್ಲಿ ಮುಸ್ಕಿನ ಜೋಳ ಮಾತ್ರ ಹಾಕ್ಬೋದಾ, ಬೇರೇನು ಹಾಕ್ಬೋದು? ಬೇರೇನು ಹಾಕ್ಬೋದು, ಸದ್ಯಕ್ಕೆ ನಾವು ಮುಸ್ಕಿನ ಜೋಳ ಹಾಕ್ತಾ ಇದ್ದೀವಿ ಅಷ್ಟೇ. ದಿನ ನಾವು ಈಗ ಅದೊಂದು ಸಿಸ್ಟಮ್ಮೇ ಮಾಡಿಬಿಟ್ಟಿದೀವಿ. ಬೆಳಗ್ಗೆ ಅವನು ಬರಬೇಕು, ನೆನೆ ಹಾಕ್ಬೇಕು, ಅದನ್ನ ನೆನ್ನೆದನ್ನ ಇವತ್ತು ಬಸಿ ಹಾಕ್ಬೇಕು, ಇವತ್ತು ಬಸಿ ಹಾಕಿದ್ದನ್ನ ಮತ್ತೆ ಅದನ್ನ ಟ್ರೇಗಳಿಗೆ ತುಂಬಬೇಕು, ಆ ಮೊಳಕೆ ಬಂದಿದ್ದನ್ನ ಒಂದೊಂದನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು. ಅದೆಲ್ಲ ಒಂದು ಟ್ರೇಗಳ ಸಿಸ್ಟಮ್ಮೇ ಇದೆ. ಇದು ಒಂದು ನಿರಂತರ ಕೆಲಸನೇ. ನಿರಂತರ ಕೆಲಸ. ಆಯ್ತು ಸುಹಾಸಿನಿ ಅವರೇ, ಹೈನುಗಾರಿಕೆ ಅಂದ್ರೆ ಇದು ಒಂದು ನಿರಂತರವಾಗಿ 24 ಗಂಟೆಗಳು ಕೈ ತುಂಬಾ ಕೆಲಸ ಇರುವಂತಹ ಒಂದು ಕೆಲಸ. ಅದರ ಜೊತೆಗೆ ತಾವು ಮಾತಾಡ್ತಾ ಹೇಳಿದ್ರಿ, ನೀವು ಈ ಆಕಳುಗಳಿಗೆ ಉತ್ತಮವಾದಂತಹ ಶೆಡ್ ಅನ್ನ ನಿರ್ಮಿಸಿರಿ, ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದೀರಿ, ಮತ್ತೆ ಕಾಲದಿಂದ ಕಾಲಕ್ಕೆ ಆಕಳುಗಳಿಗೆ ಬೇಕಾಗುವಂತಹ ವ್ಯಾಕ್ಸಿನೇಷನ್ಗಳನ್ನ ಒದಗಿಸ್ತಾ ಇದ್ದೀರಿ, ಉತ್ತಮ ರೀತಿಯಲ್ಲಿ ಬಂದಂತಹ ಹಾಲನ್ನ KMF ಮೂಲಕ ಸಾರ್ವಜನಿಕರಿಗೂ ಕೂಡ ನೀವು ಉಣಬಡಿಸ್ತಾ ಇದ್ದೀರಿ. ನಿಜಕ್ಕೂ ಇದು ಮೆಚ್ಚಬೇಕಾದಂತಹ ಕಾರ್ಯನೇ ತಮ್ಮದು. ಯಾಕಂದ್ರೆ ನಿವೃತ್ತಿಯ ನಂತರ ಕೂಡ ಒಂದು ಪ್ರವೃತ್ತಿ ಚಿಕ್ಕದು ಮಾಡಿಕೊಂಡಿಲ್ಲ, ದೊಡ್ಡ ಪ್ರವೃತ್ತಿಯನ್ನೇ ನೀವು ಮಾಡಿಕೊಂಡಿದ್ದೀರಿ. ಇನ್ನೂ ನಿಮ್ಮ ಈ ಹೈನುಗಾರಿಕೆ ಹೆಚ್ಚೆಚ್ಚು ಬೆಳಿಲಿ ಅಂತ ಈ ಸಂದರ್ಭದೊಳಗ ಹಾರೈಸ್ತೀವಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಕೇಳಿದ್ಯಾ ಸವಕ ದೇವಕ್ಕ, ಎಷ್ಟು ಮಾಡ್ತಾರೋ ಯವ್ವ ಅವಕ್ಕ ಆ ರೇಖಿ. ನಾನೋ ಒಬ್ಬಕನೇ ಬಿಡು, ಇಷ್ಟು ಬಡ್ಕೊಂಡ್ ಬಡ್ಕೊಂಡ್ ಮಾಡಕ್ ಅಂತ ಅನ್ಕೋತಿದ್ದೆ. ಅವ್ರು ನೋಡಿದ್ರ ಹೌದ್ ಅನ್ಬೇಕು ಬಿಡ. ಅವರು ನೋಡು ಎಲ್ಲ ಅವ್ರ ಮನ್ಯಾಗ ಬಹಳವನ ಆಕಳ ಸಂಖ್ಯಾ ಅಂತೇಳಿ ಒಬ್ಬ ಮನುಷ್ಯನೂ ಇಟ್ಟಾರ. ಹೌದಂತ ಆದ್ರ ಆ ಮನುಷ್ಯನ ಮ್ಯಾಗ ಎಲ್ಲ ಬಿಡುದ್ರ. ನೀ ಹೇಳಿದ್ ನೋಡು, ಪ್ರಾಣಿಗಳಿಗೆ ಸಾಕಿದವ್ರು ಮಾಲಕರ ಮ್ಯಾಗ ಬಹಳ ಪ್ರೀತಿ ಇರ್ತದಂತ ಅಂತೇಳಿ ನಮ್ಮ ಸುಹಾಸಿನಿ ಅಕ್ಕನು ಏನ್ ಮಾಡ್ತಾಳ, ತಾನ ಹೋಗಿ ಮೈ ದಡುವಿ ಪ್ರೀತಿ ಮಾಡಿ. ನಿಂಗ ಹೇಳಿಲ್ಲನ ಮೇವು ಅವಕ್ಕೆ ಬೇಕಾಗವು ತಾವ ಬೆಳಿತಾರ ಅವರು. ಹೌದಂತ ವಾಯವ್ವ, ಅದನ್ ಕೇಳಿದ್ಮೇಲೆ ನನಗೂ ಹೌದ್ ಬಿಡು ಹಿಂಗ್ ಮಾಡ್ಬೇಕ ಅಂತ ಅನಿಸ್ತು. ಅವ್ರ ಬಾ ಚಂದ ಹೇಳ್ಯಾರ ಬಿಡ. ನೋಡ ನಿನ್ಗ ಮನಿ ಅಂತೂ ತೋರ್ಸಿನಿ, ಸುಹಾಸಿನಿ ಅಕ್ಕನ ಪರಿಚಯ ಮಾಡಿಕೊಟ್ಟಿನಿ. ಇನ್ ಮತ್ ನಿನಗೇನ್ರಿ ಹೈನುಗಾರಿಕೆ ಸಮಸ್ಯೆ ಬಂತು ನಿನ್ನ ನನ್ನ ಮನೆ ಬರಬೇಡ. ಇಲ್ವಾ? ಇಲ್ಲ ಹೇಳಿ ಕೇಳ್ಕೊಂಬ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಇದುವರೆಗೆ ಗ್ರಾಮೀಣ ಮಹಿಳೆಯರಿಗಾಗಿ ಗ್ರಾಮಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ನಿವೃತ್ತ ಬ್ಯಾಂಕ್ ಅಧಿಕಾರಿ ಸುಹಾಸಿನಿ ವಿಜಾಪುರ್ ಅವರೊಂದಿಗಿನ ಮಾತು ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಂಜುಳಾ ಪುರಾಣೇತ್. ಈಗ ಕಲ್ಲೊಳ್ಳಿಯ ರಾಮಲಿಂಗ ಹನುಮಂತ್ ಹೂಗಾರ್ ಹಾಗೂ ಮೇಳದವರಿಂದ ಸಂಬಾಳವಾದನ ಮಾತ್ರ 7 ತ್ರಿವಿಧಿ ತಾಳ. ಇದುವರೆಗೆ ಕಲ್ಲೊಳ್ಳಿಯ ರಾಮಲಿಂಗ ಹನುಮಂತ್ ಹೂಗಾರ್ ಹಾಗೂ ಮೇಳದವರಿಂದ ಸಂಬಾಳವಾದನ ಕೇಳಿದಿರಿ. ಈಗ ಪ್ಯಾಟಿ ಧಾರಣೆ. ಆರಂಭದಲ್ಲಿ ಗದಗ್ ಪ್ಯಾಟಿ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಕಡಲೆಕಾಳು 2289 4712, ಉದ್ದಿನಕಾಳು 1489 6829, ಧನಿಯಾ 9701 9869, ಅಲಸಂದೆ 3679 6224, ಹೆಸರುಕಾಳು 1977 7111, ನೆಲಗಡಲೆ 2806 7917, ಹುರುಳಿಕಾಳು 4169, ಜೋಳ 1829 2412, ಮೆಕ್ಕೆಜೋಳ 1912 2109, ರಾಗಿ 1143, ಕುಸುಬೆ 4512 4769, ಸೂರ್ಯಕಾಂತಿ 3519 5679, ತೊಗರಿ 3818 4212, ಗೋಧಿ 1539 3512. ಇನ್ನು ಬಾಗಲಕೋಟೆ ಪ್ಯಾಟಿ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಸಜ್ಜೆ 1655 2075, ಹೆಸರುಕಾಳು 4200 6892, ನೆಲಗಡಲೆ 3069, ಸೂರ್ಯಕಾಂತಿ 3009 5650. ಹಾಗೆ ಸಿರಸಿ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಬೆಟ್ಟಡಿಕೆ 29649 47699, ಇನ್ನು ಹುಬ್ಬಳ್ಳಿ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಅಲಸಂದೆಕಾಳು 5670 6440, ಕಡಲೆಕಾಳು 3812 4712, ಉದ್ದಿನಕಾಳು 1060 6840, ಹೆಸರುಕಾಳು 3224 6570, ನೆಲಗಡಲೆ 2840 7510, ಜೋಳ 1909 3382, ಈರುಳ್ಳಿ 150 1350, ಪೂನಾ ಈರುಳ್ಳಿ 300 1700, ತೆಲಗಿ ಈರುಳ್ಳಿ 300 13000, ತೆಲಗಿ ಈರುಳ್ಳಿ 300 1300, ಆಲೂಗಡ್ಡೆ 2000 2400, ಸೋಯಾಬೀನ್ 4720 5027, ತೊಗರಿ 4625 4911, ಗೋಧಿ 2223. ಪ್ಯಾಟಿ ಧಾರಣೆ ಕೇಳಿದಿರಿ ಕೇಳುಗರೆ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಬ್ಯಾಡಗಿಯ ಹೆಡ್ಡಿಗೊಂಡದ ವೀರಯ್ಯ, ಬಸವಣ್ಣಯ್ಯ ಹಿರೇಮಠ್ ಹಾಗೂ ಮೇಳದವರಿಂದ ದೊಡ್ಡಾಟದಲ್ಲಿ ಅರ್ಜುನ ಭಬ್ರುವಾಹನ ಕಾಳಗ ಸನ್ನಿವೇಶ ಕೇಳುತ್ತೀರಿ. ಇದುವರೆಗೆ ಕೃಷಿರಂಗ ಪ್ರಸಾರವಾಯಿತು. ಮತ್ತೆ ನಮ್ಮ